ಅರೆ ಅರೆ ಅರೆ ಅರೆ ಮತ್ತೆ ಹೃದಯ ಹಾಡಿತು ತಂತಾನೆ, ಖುಷಿ ಖುಷಿಯಾಗಿ ಮತ್ತೆ ಹೃದಯ ಹಾಡಿತು ತಂತಾನೆ. ಅರೆ ಅರೆ ಅರೆ ಅರೆ ನಗುತ್ತಾಳೆ ನೋಡಿ ಇದ್ದೊಂದು ಹೃದಯವ ದರೋಡೆ ಮಾಡಿ, ಜನರೇ ಉಪಕಾರ ಮಾಡಿ ಹುಡುಗನ ಜೀವ ಕಾಪಾಡಿ, ಮಾತನಾಡೋ ಪರಿ ನೋಡಿ ಮನ್ಸು ಅಂತೂ ಕನ್ ಹೋಡಿ, ಕುಡಿಯದೇನೆ ನಡಿತೀನಿ ನಾನ್ ಯಾಕೆ ನಿಂಗಿ ದೂರಾಡಿ. ಅರೆ ಅರೆ ಅರೆ ಅರೆ ಮತ್ತೆ ಹೃದಯ ಹಾಡಿತು ತಂತಾನೆ, ಹೇ ಖುಷಿ ಖುಷಿಯಾಗಿ ಮತ್ತೆ ಹೃದಯ ಹಾಡಿತು ತಂತಾನೆ. ಅರೆ ಅರೆ ಅರೆ ಅರೆ ಮನಸ್ಸು ಮರಕೋತಿ ಹಾಗೆ ಅತ್ತ ಇತ್ತ ಹಾರ್ತಿತ್ತು, ಈ ಚಲುವನು ಕಂಡಾಗ ನೋಡ್ತಾ ನೋಡ್ತಾ ಕುಂತು ಬಿಡ್ತು. ಹೋ ಮಾಡೋದೆಂಗೆ ಅಂತ ಪ್ರೀತಿ ಬೇಕು ಸ್ವಲ್ಪ ತರಬೇತಿ, ಅರೆ ಅರೆ ಅರೆ ಅರೆ ಮತ್ತೆ ಹೃದಯ ಹಾಡಿತು ತಂತಾನೆ, ಹೇ ಖುಷಿ ಖುಷಿಯಾಗಿ ಮತ್ತೆ ಹೃದಯ ಹಾಡಿತು ತಂತಾನೆ. ಅರೆ ಅರೆ ಅರೆ ಅರೆ ಅರೆ ನಗುತ್ತಾಳೆ ನೋಡಿ ಇದೊಂದು ಹೃದಯವ ದರೋಡೆ ಮಾಡಿ, ನಾನು ಕೆಡಿಸಿಬಿಟ್ಟೆ ನೀ ನಿನ್ನು, ಈ ನಶೆಯಲ್ಲಿ ತಪ್ಪಾದ್ರೆ ದೂರ ಬೇಡಿ ನನ್ನನ್ನು. ಹೋ ಆಗಿ ಹೋದೆ ನೋಡೆ ರಾಣಿ ನಾನು ನಿಂಗೆ ಅಭಿಮಾನಿ, ಅರೆ ಅರೆ ಅರೆ ಅರೆ ಮತ್ತೆ ಹೃದಯ ಹಾಡಿತು ತಂತಾನೆ, ಹೇ ಖುಷಿ ಖುಷಿಯಾಗಿ ಮತ್ತೆ ಹೃದಯ ಹಾಡಿತು ತಂತಾನೆ. ಅರೆ ಅರೆ ಅರೆ ಅರೆ ಅರೆ ನಗುತ್ತಾಳೆ ನೋಡಿ ಇದೊಂದು ಹೃದಯವ ದರೋಡೆ ಮಾಡಿ, ಅರೆ ಅರೆ ಅರೆ ಅರೆ ಮತ್ತೆ ಹೃದಯ ಹಾಡಿತು ತಂತಾನೆ, ಖುಷಿ ಖುಷಿಯಾಗಿ ಮತ್ತೆ ಹೃದಯ ಹಾಡಿತು ತಂತಾನೆ.